ಸಾಧ್ಯವಿಲ್ಲ, ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಗೂಗಲ್ ಎಸ್ ಸಂಸ್ಥಾಪಕ ಅಭಿಮತ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀರು ನಿರ್ವಹಣೆ ಕುರಿತಂತೆ ಡಾಕ್ಟರ್ ಚನ್ನಬಸಪ್ಪ ಅವರನ್ನೇ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಲಿದ್ದಾರೆ ಸಂದರ್ಶನವನ್ನು. ನಂತರ ಮುಳುಬಾಗಿಲು ತಾಲೂಕು ಕವತನಹಳ್ಳಿಯ ಎಂ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳುತ್ತೀರಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅಭಿನಂದನೆಗಳು, ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್. ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್. 1 ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು. ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ, ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು. ಆದ್ರೆ ಅಕ್ಕ ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ. ಪಾರ್ಟಿ ನಂದು, ಬಜೆಟ್ ನಿಂದು. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗದ ಆರಂಭದಲ್ಲಿ ಕೇಳಿ, ನೀರು ನಿರ್ವಹಣೆ ಕುರಿತಂತೆ ಡಾಕ್ಟರ್ ಚನ್ನಬಸಪ್ಪ ಅವರನ್ನೇ ನಡೆಸಿದ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಾವು ನೀರು ನಿರ್ವಹಣೆ, ವಾಟರ್ ಮ್ಯಾನೇಜ್ಮೆಂಟ್ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು, ಡೀನ್ ಆಗಿರುವ ಡಾಕ್ಟರ್ ಚನ್ನಬಸವಣ್ಣ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಚನ್ನಬಸವಣ್ಣ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮ್ಮ ರೈತ ಬಾಂಧವರಿಗೆ ಈ ಒಂದು ವಾಟರ್ ಮ್ಯಾನೇಜ್ಮೆಂಟ್, ನೀರು ನಿರ್ವಹಣೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು ಪ್ರೊಫೆಸರ್ ಅವರೇ. ಬಹಳ ಸಂತೋಷ. ಈ ದಿನ ನೀರು ನಿರ್ವಹಣೆ ಅನ್ನೋದು ಏನಿದೆ ಬಹಳ ದೊಡ್ಡ ಟಾಪಿಕ್. ಈಗ ನಾವು ಈ ಅವಶ್ಯಕತೆಗೆ ಅನುಗುಣವಾಗಿ ನಾವೊಂದು ಕೆಲಸ ಮಾಡೋಣ. ಈ ದಿನ ಭತ್ತದ ಬಗ್ಗೆ, ನಿರ್ವಹಣೆ ಬಗ್ಗೆ ನಾವು ಮಾತಾಡೋಣ. ಈಗ ನಮಗೆಲ್ಲ ನಾವು ತಿಳಿದ ಹಾಗೆ ಭತ್ತವನ್ನ ಯಾವ ರೀತಿ ಬೆಳೀತಾರೆ ರೈತರು, ಅಥವಾ ರೈತರ ಒಪಿನಿಯನ್ ಏನು ಅಂತ ಕೇಳಿದ್ರೆ, ಭತ್ತವನ್ನ ನೀರನ್ನು ನಿಲ್ಲಿಸೇ ಬೆಳಿಬೇಕು ಅನ್ನೋದು ಒಂದು ಭಾವನೆ ಇರುತ್ತೆ. ಆದರೆ ನಾವು ತಿಳ್ಕೊಬೇಕು, ಭತ್ತವನ್ನ ನೀರು ನಿಲ್ಲಿಸೇ ಬೆಳಿಬೇಕು ಅಂತಿಲ್ಲ. ನೀರು ಕಡಿಮೆ ಇದ್ರೂ ಬೆಳಿಬಹುದು, ನೀರು ಜಾಸ್ತಿ ಇದ್ರೂ ಬೆಳಿಬಹುದು, ಎಲ್ಲ ಹಂತದಲ್ಲೂ ನಮ್ದು ಬೆಳಿಬಹುದು. ಈಗ ಭತ್ತದಲ್ಲಿ ಮೂರು ತರ ಇದೆ. ಒಂದು ನಾವೇನು ಹೇಳ್ತೀವಿ ಏರೋಬಿಕ್ ರೈಸ್ ಅಂತ ಹೇಳ್ತೀವಿ, ಇನ್ನೊಂದು ಕೂರಿಗೆ ಭತ್ತ, ಮೂರನೇದು ನಾಟಿ ಪದ್ಧತಿ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಏರೋಬಿಕ್ ರೈಸ್ ಅಂದ್ರೆ ಏನಪ್ಪ ಅಂದ್ರೆ ಭತ್ತವನ್ನ ನಾವು ಯಾವುದೇ ನೀರನ್ನು ನಿಲ್ಲಿಸದೆ ಬೆಳೆಯೋದು. ಈಗ ನಾವು ಗೊತ್ತಿರೋ ನೀವು ರಾಗಿ ಬೆಳಿತೀರಾ, ಮೆಕ್ಕೆಜೋಳ ಬೆಳಿತೀರಾ, ಇದು ಹೇಗೆ ಬೆಳಿತೀರೋ ಅದೇ ರೀತಿ ನಾವು ಬೆಳೆಯುವಂಥದ್ದು ಏರೋಬಿಕ್ ರೈಸ್ ಅಂತ. ಇನ್ನೊಂದು ಇದರಲ್ಲಿ ನಮ್ದೇನು ಎಚ್ಚರಿಕೆ ಇದೇನಿಲ್ಲ. ಇದರಲ್ಲಿ ಏನಪ್ಪ ಅಂದರೆ ನಮಗೆ ಮುಖ್ಯವಾಗಿ ಏನಪ್ಪ ಅಂದರೆ ಮೊಳಕೆ ಬರೋ ಸಮಯದಲ್ಲಿ ನಾವು ನೀರು ಕೊಡಬೇಕು, ಮತ್ತು ಯಾವಾಗ ಹಂತ ಹಂತವಾಗಿ ನಾವು ನೀರು ಕೊಡ್ತಾ ಹೋದ್ರೆ ಸಾಕಿದ್ದು ಅಂದರೆ ನಮ್ಮ ಮೆಕ್ಕೆಜೋಳಕ್ಕೆ ಯಾವ ರೀತಿ ನೀರು ಕೊಡ್ತೀವಿ ಆ ರೀತಿ ನೀರು ಕೊಟ್ಟರೆ ಸಾಕು. ಇದರಲ್ಲಿ ನೀರು ಬಹಳಷ್ಟು ಕಡಿಮೆ ಬೇಕಾಗುತ್ತೆ, ಫಾರ್ ಎಕ್ಸಾಂಪಲ್ 500 ಮಿಲಿಮೀಟರ್ ನೀರಾದರೂ ಸಾಕಾಗುತ್ತೆ, ಆ ನಿಟ್ಟಿನಲ್ಲಿ ಬೆಳಿಬೋದು. ಮತ್ತು ಇನ್ನೊಂದು ರೈತರು ಏನು ತಿಳ್ಕೊಬೇಕು ಅಂದರೆ ಏರೋಬಿಕ್ ರೈಸ್ ಮಾಡಬೇಕು ಅಂತ ಅವ್ರ ಇಚ್ಛೆ ಇತ್ತು ಅಂದರೆ ಅವಕ್ಕೆ ತಳಿಗಳೇ ಬೇರೆ ಇರ್ತವೆ, ಅದನ್ನು ತಳಿಗಳ ಬಗ್ಗೆ ತಿಳ್ಕೊಂಡು ಅದನ್ನು ಹಾಕಬೇಕು. ಈ ಎರಡನೇದು ಅಂದರೆ ಕೂರಿಗೆ ಭತ್ತ. ಕೂರಿಗೆ ಭತ್ತದಲ್ಲಿ ನಾವೇನು ಮಾಡ್ತೀವಿ ನಿಮ್ಗೆಲ್ಲ ಗೊತ್ತಿರ್ಬೋದು, ರಾಗಿಯನ್ನು ಕೂರಿಗೆಯನ್ನು ಬಿತ್ತುತ್ತೀವಿ. ಅದೇ ರೀತಿ ನಾವೇನು ಮಾಡೋದು, ಒಳ್ಳೆ ಚೆನ್ನಾಗಿ ಮಳೆ ಬಂದ ನಂತರ ನಾವೇನು ಮಾಡೋದು, ಕೂರಿಗೆಯಲ್ಲಿ ನಾವು ಬಿತ್ತನೆಯನ್ನು ಮಾಡೋದು. ಬಿತ್ತನೆ ಮಾಡಿ ನಂತರ ನಾವು ಇದ್ರ ಏನಿದೆ ನೀರನ್ನು ಮಾಡ್ಕೊಂಡೋದು. ಫಾರ್ ಎಕ್ಸಾಂಪಲ್ ಬಿತ್ತಾದ ಮೇಲೆ ಮಳೆ ಬಂದಿಲ್ಲ ಅಂದರೆ ನಾವು ನೀರು ಮಾಡಬೇಕಾಗ್ತದೆ. ಆಮೇಲೆ ಒಂದು ವಾರ ಅಥವಾ 15 ದಿನಕ್ಕೊಂದ್ಸರಿ ನಾವು ನೀರನ್ನು ಮಾಡಬೇಕು. ಈ ರೀತಿ ಆದಮೇಲೆ ನಾವೇನಪ್ಪ ಅಂದರೆ ಒಂದು 25-30 ದಿನ ಸ್ವಲ್ಪ ನೀರು ಜಾಸ್ತಿ ಮಾಡಬೇಕು. ತಂಡೆ ಹೊಡೆಯೋ ನಂತರ ನಾವು ಸ್ವಲ್ಪ ಜಾಸ್ತಿ ನೀರು ಮಾಡಿದ್ರೆ ಚೆನ್ನಾಗಿ ಬರ್ತದೆ ಬೆಳೆ. ಆಮೇಲೆ ಇನ್ನೊಂದೇನು ಅಂದರೆ ಬೆಳೆ ಹಾರ್ವೆಸ್ಟ್ಗೆ ಒಂದು 15 ದಿನ ಮುಂಚಿತವಾಗಿ ನಾವು ನೀರನ್ನು ನಿಲ್ಲಿಸಬೇಕಾಗುತ್ತೆ. ಅಂದರೆ ನೀರನ್ನು ನಾವು ಬಿಡೋದನ್ನು ನಿಲ್ಲಿಸಬೇಕು. ಆಗೇನಾಗುತ್ತೆ ಅಂದರೆ ಮೆಚುರಿಟಿ ಎಲ್ಲ ಚೆನ್ನಾಗಿ ಒಂದೇ ಸಮ ಬಂದು ನಮಗೆ ಇಳುವರಿ ಜಾಸ್ತಿ ಬರ್ತದೆ. ಆದರೆ ಕೆಲವು ಸಾರಿ ರೈತರು ಏನು ಮಾಡ್ತಾರೆ ಅಂದರೆ ಇವಾಗ ಕೂರಿಗೆ ಭತ್ತದಲ್ಲಿ ಸಹ ಭಾಳಷ್ಟು ನೀರು ನಿಲ್ಲಿಸ್ತಾರೆ, ಆ ರೀತಿ ನೀರನ್ನು ನಿಲ್ಲಿಸಬಾರ್ದು. ಅದರಲ್ಲೂ ತಂಡೆ ಹೊಡೆಯ ಹಂತದಲ್ಲಿ ಮತ್ತು ಆ ಸಮಯದಲ್ಲಿ ತಂಡೆಗಳು ಮುಳುಗುವಾಗೆ ನೀರು ನಾವು ನಿಲ್ಲಿಸಬಾರ್ದು. ಈಗ ನಾವು ಇನ್ನೊಂದು ವಿಚಾರ ನಾವೇನು ಹೇಳಬೇಕು ಅಂದರೆ ಯಾವ ಸಂದಿಗ್ಧ ಹಂತ ಅಂತ ಇರ್ತವೆ, ಆ ಹಂತದಲ್ಲಿ ನೀರು ಸಮರ್ಪಕವಾಗಿ ಕೊಡೋದನ್ನು ನಾವು ನೋಡ್ಕೋಬೇಕು. ಈಗ ಭತ್ತದಲ್ಲಿ ಸಂದಿಗ್ಧ ಹಂತ ಯಾವುದಪ್ಪ ಅಂದರೆ ಒಂದನೆಯದು ತಂಡೆ ಹೊಡೆಯೋ ಹಂತ, ಎರಡನೇದು ಹೂವಾಗುವ ಹಂತ, ಆಮೇಲೆ ಕಾಯಿ ಕಟ್ಟುವ ಹಂತ. ಈ ಹಂತದಲ್ಲಿ ನೀರಿನ ಕೊರತೆ ಆಗದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಈಗ ಇನ್ನೊಂದು ಮುಖ್ಯವಾಗಿ ನಾಟಿ ಪದ್ಧತಿ ಬರೋಣ. ನಾಟಿ ಪದ್ಧತಿಯಲ್ಲಿ ಏನು ಮಾಡ್ತಾರೆ ಅಂದರೆ ರೈತರು ಭತ್ತವನ್ನು ನಾಟಿ ಮಾಡಿ ನೀರನ್ನು ನಿಲ್ಲಿಸುವಂಥ ಪದ್ಧತಿ. ಇದು ಬಹಳ ಮುಖ್ಯವಾದ ಪದ್ಧತಿ. ಅದರಲ್ಲಿ ರೈತರು ಬಹಳ ಹೆಚ್ಚು ನೀರು ಕೊಡ್ತಾರೆ. ಈಗ ನಾವು ಬಹಳಷ್ಟು ಸಂಶೋಧನೆ ಮಾಡಿದ ಪ್ರಕಾರ ಒಬ್ಬ ರೈತ 1800 ರಿಂದ 2000 ಮಿಲಿಮೀಟರ್ವರೆಗೂ ನೀರು ಕೊಡ್ತಾರೆ. ಅಂದರೆ ಅಷ್ಟೊಂದು ನೀರು ಬೇಕಾಗಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ರೈತ ನೀರು ಕೊಟ್ಟಾಗ ಅಂದರೆ ಯಾವ ಕಾಲುವೆ ಅಂಚಿನಲ್ಲಿ ಇರ್ಬೋದು ಅಥವಾ ಎತ್ತಿ ಹೆಚ್ಚು ನೀರು ಅಂದರೆ ಕಾಲುವೆ ನೀರು ಸಿಗ್ತದಲ್ಲ, ಪ್ರಾಜೆಕ್ಟ್ ವಾಟರು, ಈಗ ಕಾವೇರಿ ಇರ್ಬೋದು, ತುಂಗಭದ್ರಾ ಇರ್ಬೋದು ಅಥವಾ ಕೃಷ್ಣಾ ಪ್ರಾಜೆಕ್ಟ್ ಏರಿಯಾ, ಇವರೇನು ಮಾಡ್ತಾರೆ ಅಂದರೆ ಭಾಳಷ್ಟು ನೀರನ್ನು ಕೊಡ್ತಾ ಹೋಗ್ತಾರೆ. ಈಗ ಮಾಡೋದ್ರಿಂದ ಭಾಳಷ್ಟು ಅನಾನುಕೂಲಗಳು ಜಾಸ್ತಿ ಆಗ್ತವೆ. ಏನಪ್ಪ ಅಂದರೆ ನಾವು ಭಾಳ ಹೆಚ್ಚು ನೀರು ಕೊಟ್ಟಾಗ ಏನಾಗ್ತದೆ ಅಂದರೆ ನಮಗೆ ಗೊಬ್ಬರವನ್ನು ಜಾಸ್ತಿ ಕೊಡಬೇಕಾಗ್ತದೆ, ಅಂದರೆ ಹಾಕಿದಂಥ ಗೊಬ್ಬರ ಎಲ್ಲ ಪೋಲಾಗಿ ಹೋಗ್ತದೆ. ಆಮೇಲೆ ನಮಗೆ ರೋಗ ಮತ್ತು ಕೀಟ ಜಾಸ್ತಿ ಬರ್ತದೆ. ಈಗ ಏನಾಗುತ್ತೆ ಅಂದರೆ ನಾವು ನೋಡಿದಾಗ ತಂಡೆ ಹೊಡೆಯ ಹಂತದಲ್ಲಿ ತಂಡೆಗಳು ಸ್ವಲ್ಪ ಸಿಕ್ಕಾಪಟ್ಟೆ ತಂಡೆಗಳು ಬರೋ ಸ್ಕೇಲ್ ಬರ್ತವೆ, ಯಾಕಂದರೆ ಅವು ಗೊಬ್ಬರವನ್ನು ಭಾಳಷ್ಟು ಜಾಸ್ತಿ ಹಾಕಿ ತಂಡೆಗಳು ಬರ್ತವೆ. ಅವು ಭಾಳಷ್ಟು ಸಕ್ಯುಲೆಂಟ್ ಆಗಿರ್ತವೆ, ಅಂದರೆ ಗಟ್ಟಿ ಇರೋದಿಲ್ಲ. ಯಾವಾಗ ಗಟ್ಟಿ ಇರೋದಿಲ್ಲ ರೋಗ ಮತ್ತು ಕೀಟಗಳು ಜಾಸ್ತಿ ಬರ್ತವೆ. ಹಾಗಾದಾಗ ಏನಂತೆ ಅವ್ರು ಯಾವ ನೀರು ಜಾಸ್ತಿ ಕೊಡ್ತಾರೋ ಭೂಮಿಯನ್ನು ಮಲಗ್ತವೆ, ಅಂದರೆ ಆ ಲಾಡ್ಜಿಂಗ್ ಅಂತ ಹೇಳ್ತೀವಿ. ಲಾಡ್ಜಿಂಗ್ ಆದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಹಾರ್ವೆಸ್ಟ್ ಮಾಡೋದು ಕಷ್ಟ ಆಗುತ್ತೆ. ಇದು ಆಮೇಲೆ ನಿಮ್ಗೆ ಇನ್ನೊಂದು ನೋಡೋ ಧೋಮಿ ಬರುತ್ತೆ ಅಥವಾ BPH ಅಂತ ಹೇಳ್ತೀವಿ. BPH ಬಹಳ ಹೆಚ್ಚಾಗಿ ಬರೋದ್ರಿಂದ ಏನಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಅದರಿಂದ ಈ ಎಲ್ಲವನ್ನು ನೋಡಿದಾಗ ನಮಗೆ ನೀರು ಸಹ ಜಾಸ್ತಿ ಹೋಗುತ್ತೆ, ಆಮೇಲೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂದರೆ ನಾವು ಹೆಚ್ಚು ಖರ್ಚು ಮಾಡ್ತೀವಿ, ಮತ್ತು ನಂತರ ನಮ್ಮ ಇಳುವರಿನೂ ಅಷ್ಟು ಸಮರ್ಪಕವಾಗಿ ಬರೋದಿಲ್ಲ, ಅಥವಾ ಕೈಗೆ ನಾವು ಏನು ಹಾಕಿರ್ತೀವಿ ಅಷ್ಟು ದುಡ್ಡು ನಮಗೆ ಬರೋದಿಲ್ಲ. ಅದರಿಂದ ಏನು ಮಾಡಬೇಕು ಅಂದರೆ ನೀರನ್ನು ಸರಿಯಾಗಿ ಯಾವ ರೀತಿ ಕೊಡೋದು ಅಂತ ನೋಡೋಣ. ಈಗ ನೋಡಿ ನಾವು ಈಗ ನಾಟಿ ಮಾಡ್ತೀವಿ ಅಂತ ಇಟ್ಕೊಳ್ರಿ. ನಮಗೆಲ್ಲ ಗೊತ್ತಿರೋ ಹಾಗೆ ನಾಟಿ ಮಾಡಬೇಕಾದ್ರೆ ಸ್ವಲ್ಪ ತೆಳ್ಳಿಗೆ ಅಂದರೆ 1 ಇಂಚಷ್ಟು ನೀರು ನಿಲ್ಲಿಸ್ಬಿಟ್ಟು ತೆಳ್ಳಿಗೆ ನೀರು ನಿಲ್ಲಿಸಿ ನಾವು ನಾಟಿ ಮಾಡೋದು ಸೂಕ್ತ. ಅಂದರೆ ನಾವು ಹೆಚ್ಚಿಗೆ ನೀರು ನಿಲ್ಲಿಸ್ತಿದ್ರೆ ನಮಗೆ ಗೊತ್ತಿರೋ ಹಾಗೆ ಈ ಒಂದು ಏನಿದೆ ಸಸಿಗಳು ತೇಲ್ತವೆ, ಅದರಿಂದ ಏನು ಮಾಡಬೇಕು ನಾವು ಹೆಚ್ಚಿಗೆ ನೀರು ಕೊಡಿದ್ರೆ ತೆಳ್ಳಿಗೆ ನೀರನ್ನು ಇಟ್ಬಿಟ್ಟು ನಾವು ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ ಸೊ ನೀರನ್ನು ನಾವು ಆದಷ್ಟು ಕೊಡಬಾರ್ದು, 1 ದಿನ 2 ದಿನ ನೀರೆಲ್ಲ ಸಮರ್ಪಕವಾಗಿ ಕೆಳಗೆ ಇಳಿದ ಮೇಲೆ ನಂತರ 3 ದಿನ ಆದಮೇಲೆ ಮತ್ತೆ ನೀರು ಎಷ್ಟು ಕೊಡಬೇಕಪ್ಪ ಅಂದರೆ 2.5 ಸೆಂಟಿಮೀಟರ್ ಅಂದರೆ 1 ಇಂಚ್ ನಾವು ನೀರು ಕೊಡಬೇಕು. ಆ ನೀರು ಕಡಿಮೆ ಆದಮೇಲೆ ಅಂದರೆ ಭೂಮಿ ಮಟ್ಟ ತಲುಪದ ಮೇಲೆ ನೀರು ಕೊಡಬೇಕು. ಇದು ಎಲ್ಲಿವರೆಗೂ ಮಾಡಬೇಕು ಅಂದರೆ ನಾವು ತಂಡೆ ಒಡೆಯ ಹಂತದವರೆಗೂ ಈ ರೀತಿಯಾಗಿ ನಾವು ನೀರು ಕೊಡಬೇಕಾಗ್ತದೆ. ಇದು ಬಹಳ ಮುಖ್ಯ. ನಂತರ ಏನು, ಈಗ ಮಾಡೋದ್ರಿಂದ ನಮಗೆ ಭಾಳಷ್ಟು ನೀರು ಉಳಿತಾಯ ಆಗುತ್ತೆ. ನಂತರ ತಂಡೆ ಬಂದ ಮೇಲೆ ತಂಡೆಯಿಂದ ಹೂ ಆಡೋ ಸಮಯದವರೆಗೂ ಅವಾಗ ನೀರನ್ನು ನಾವು 1 ಇಂಚಿಂದ 2 ಇಂಚಿಗೆ ನಾವು ಹೆಚ್ಚಿಗೆ ಮಾಡಬೇಕು. 2 ಇಂಚ್ ಯಾವ ರೀತಿ ಕೊಡಬೇಕು ಅಂದರೆ 2 ಇಂಚ್ ನೀರು ಕೊಡಬೇಕು. ಆ ನೀರು ಕೊಟ್ಟಮೇಲೆ ಅಷ್ಟೇ ಇಟ್ಕೊಂಡು ಹೋಗೋದೇನು ಬೇಕಾಗಿಲ್ಲ. ಆ ನೀರು ಭೂಮಿಯ ಮಟ್ಟಕ್ಕೆ ಬಂದ ಮೇಲೆ ಮತ್ತೆ 2 ಇಂಚು ನಾವು ನೀರು ಕೊಡಬೇಕು. ಈ ರೀತಿ ಎಲ್ಲಿವರೆಗೂ ತಂಡೆ ಒಡೆಯೋ ಹಂತದಿಂದ ಹಿಡಿದು ಹೂವಾಡೋ ಹಂತದವರೆಗೂ ನಾವು ನೀರನ್ನು ನಾವು ಕೊಡಬೇಕಾಗುತ್ತೆ. ಇದಾದ ಮೇಲೆ ನಂತರ ಬೇಕಾದರೆ ನೀರನ್ನು ಅವಶ್ಯಕತೆ ಅನುಗುಣವಾಗಿ ಕೊಡಬೇಕು, ನೀರನ್ನು ಕಡಿಮೆ ಮಾಡ್ಕೋಬೋದು. ಆಮೇಲೆ ಕಾಯಿ ಕಟ್ಟೋ ಸಮಯದಲ್ಲಿ ಮತ್ತೆ ಇವಾಗ 1 ಇಂಚ್ ನೀರು ಕೊಟ್ಟರೆ ಸಾಕಾಗುತ್ತೆ, ರಿಸೀಡ್ ಆದಮೇಲೆ ಅಂದರೆ ಭೂಮಿ ಮಟ್ಟ ಬಂದಮೇಲೆ ನೀರು ಕೊಡಬೇಕು. ಈ ರೀತಿ ನಾವು ನೀರು ಕೊಡಬೇಕಾಗುತ್ತೆ. ಆಮೇಲೆ ಏನಂದರೆ ನಾವು ಕಟಾವಿಗೆ 15 ದಿನಕ್ಕೆ ಮುಂಚೆ ನಾವು ನೀರನ್ನು ನಿಲ್ಲಿಸಬೇಕು. ಈ ರೀತಿ ನಾವು ನೀರು ಮಾಡೋದ್ರಿಂದ ನಮಗೇನು ನೀರು ನಾವು ಕೊಡ್ತೀವಿ ಸರಿಯಾದ ಅನುಕೂಲವಾಗಿ ಅದು ಸಮರ್ಪಕವಾಗಿ ಉಪಯೋಗ ಆಗುತ್ತೆ. ಇದು ಪ್ರಮುಖವಾಗಿ ಯಾವ್ಯಾವ ಬೆಳೆಯಲ್ಲಿ ಸರ್ ಇದು? ಅಲ್ಲ, ನಾನು ಹೇಳ್ತೇನೆ ಬರೀ ಭತ್ತದ ಬೆಳೆ ಮಾತ್ರ, ಬೇರೆ ಬೆಳೆ ಬಗ್ಗೆ ಬೇಕಾದ್ರೆ ನಂತರ ಇದು ಹೇಳ್ತೀನಿ. ಸೊ ಇದು ಭತ್ತದ ಬೆಳೆಗೆ ನಾವು ಈ ರೀತಿ ನಾವು ನೀರು ಮಾಡಬೇಕು. ಈ ರೀತಿ ನಾವು ನೀರು ಮಾಡೋದ್ರಿಂದ ನಮಗೆ ಎಷ್ಟು ನೀರು ಖರ್ಚಾಗುತ್ತೆ ಅಂದರೆ 1200 ಮಿಲಿಮೀಟರ್ ಅಂತ ಹೇಳ್ತೀವಿ. ಇಷ್ಟು ನೀರು ನಮಗೆ ಖರ್ಚಾಗ್ತದೆ. ಅಂದರೆ ರೈತರು ಮಾಡ್ತಾ ಇರೋವಂಥ ಖರ್ಚಿಗಿಂತ 30%ಅಷ್ಟು ನೀರು ಕಡಿಮೆ ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನೀರು ನಮ್ಮ ಹಾಕದಂತ ಗೊಬ್ಬರ ಪೋಲಾಗೋದಿಲ್ಲ. ಆಮೇಲೆ ರೈತರು ಏನಪ್ಪಾ ಅಂದ್ರೆ ಒಂದು ಪ್ಲಾಟ್ ಇಂದ ಇನ್ನೊಂದು ಪ್ಲಾಟ್ಗೆ ನೀರು ಹೋಗೋದನ್ನ ಯಾವತ್ತೂ ಮಾಡಬಾರ್ದು. ಈಗ ಮಾಡೋದ್ರಿಂದ ಏನಾಗುತ್ತೆ, ಅವ್ರು ಹಾಕಿದಂತ ಗೊಬ್ಬರ ಅಥವಾ ಕಳೆನಾಶಕ ಇರ್ಬೋದು ಎಲ್ಲದು ಪೋಲಾಗಿ ಹೋಗುತ್ತೆ. ಈ ರೀತಿ ಅವಾಯ್ಡ್ ಮಾಡಿದ್ರೆ ಇದು ಬಹಳಷ್ಟು ಒಂದು ಪದ್ಧತಿ. ಈ ರೀತಿ ಮಾಡೋದ್ರಿಂದ ಒಂದು ಸಮರ್ಪಕವಾಗಿ ನೀರನ್ನು ಬಳಕೆ ಮಾಡಬಹುದು. ಇನ್ನೊಂದ್ಸರಿ ಕೆಲವು ಸಾರಿ ಏನಾಗ್ತದೆ ಅಂದರೆ ಅವ್ರಿಗೆ ನೀರು ಕಡಿಮೆ ಆಗ್ತದೆ, ಕೆಲವೊಂದು ಸಮಯ ಸಿಗೋದಿಲ್ಲ ನೀರು. ಅಂಥ ಸಮಯದಲ್ಲಿ ನೀರನ್ನು ಯಾವ ರೀತಿ ಉಳಿತಾಯ ಮಾಡಬೇಕು, ಯಾವ ಸ್ಟೇಜಲ್ಲಿ ಉಳಿತಾಯ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನಾವು ನಾಟಿ ಮಾಡಿದಿಂದ ಏನು ನಾವು 25 ದಿನ ಅಂದರೆ ತಂಡೆ ಒಡೆಯೋ ಸಮಯದವರೆಗೂ ನೀರನ್ನು ನಾನು ಏನು ಹೇಳಿದೆ ಸ್ವಲ್ಪ ಕಡಿಮೆ ಕೊಟ್ಟು ಕೊಡಬಹುದು. ಆಗಲೇ ಹೇಳಿದಾಗೆ 1 ಇಂಚ್ ನೀರು ಕೊಡಬೇಕು. ನಾವು ನೀರು ಭೂಮಿ ಮಟ್ಟಕ್ಕೆ ಬಂದ ಮೇಲೆ ನೀರನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದೆ. ಅದರ ಬದಲಾಗಿ ಇನ್ನೂ ಸ್ವಲ್ಪ 1-2 ದಿನ ತಡೆದು, ಅಂದರೆ ಫೀಲ್ಡ್ ಕೆಪಾಸಿಟಿ ಅಂತ ಹೇಳ್ತೀವಿ, ಅಂದರೆ ಇನ್ನೂ 1-2 ದಿನ ತಡೆದು ನಾವು ನೀರನ್ನು ಕೊಡಬಹುದು. ಅಲ್ಲದೆ ನಾವು ತಂಡೆ ಇಂದ ನಾವು ಕಾಳು ಕಟ್ಟು ಹಂತದವರೆಗೂ ಕೇವಲ ನಾವು ಆಗಲೇ ಹೇಳಿದಂಗೆ 2 ಇಂಚ್ ನೀರು ಕೊಡೋದು. ಭೂಮಿ ಮಟ್ಟ ಇಳಿದಾದ ಮೇಲೆ ನಮಗೆ ಹೇರ್ ಕ್ರ್ಯಾಕ್ ಸ್ಟೇಜ್ ಅಂತೀವಿ, ಅಂದರೆ ಭೂಮಿಯ ಮೇಲೆ ಸಣ್ಣ ಸಣ್ಣ ಕ್ರ್ಯಾಕ್ಗಳು ಅಂದರೆ ಬಿರುಕುಗಳು ಕಾಣ್ತವೆ, ಆ ಬಿರುಕುಗಳು ಕಂಡಾಗ ನಾವು ನೀರು ಕೊಡ್ಬೋದು. ಹೀಗೆ ಕೊಡೋದ್ರಿಂದ ಏನಾಗುತ್ತೆ, ನೀರನ್ನು ನಾವು ಕಮ್ಮಿ ಅಂದರೆ ಸಮರ್ಪಕ ಬಳಕೆ ಮಾಡ್ಬೋದು. ಆಮೇಲೆ ನಂತರ ಏನು ಮಾಡ್ಬೋದು ಅಂದರೆ ಏನು ಕಾಳು ಕಟ್ಟಕ್ಕೆ ಶುರು ಆಗುತ್ತೆ, ಕಾಳು ಕಟ್ಟಕ್ಕೆ ಬಂದಿರ್ತದೆ, ಆವಾಗ ನಾವು ನೀರು ಕೊಡೋದೇನು ಬೇಕಾಗಲ್ಲ, ಭಾಳಷ್ಟು ಕಡಿಮೆ ಮಾಡಿ ಫೀಲ್ಡ್ ಕೆಪಾಸಿಟಿ ಅಂತ ಹೇಳ್ತೀವಿ, ಕಡಿಮೆ ಮಾಡ್ಬೋದು ನೀರು. ಹಾರ್ವೆಸ್ಟ್ಗೆ 15 ದಿನ ಮುಂಚೆ ನಾವು ನೀರನ್ನು ನಾವು ನಿಲ್ಲಿಸ್ಬೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಭತ್ತ ಎಲ್ಲ ಒಂದೇ ಸಾರಿ ಕಟಾವಿಗೆ ಬರುತ್ತೆ. ಮತ್ತು ನಾವು 1200 mm ಅಂತ ಏನು ಹೇಳಿದೆ, ಇದು ಬಂದು 1000 mm ಅಂದರೆ ಇನ್ನೂ ಒಂದು 20-25% ಅಷ್ಟು ನಾವು ನೀರನ್ನು ಉಳಿತಾಯ ಮಾಡಬಹುದು. ಇದು ಒಂದು ಮೆಥಡ್. ಇದು ನಾವು ಭತ್ತದಲ್ಲಿ ಈ ರೀತಿ ನಾವು ಸಮರ್ಪಕವಾಗಿ ನೀರನ್ನು ನಿರ್ವಹಣೆ ಮಾಡೋದು. ಈಗ ನಾವು ಬೇರೆ ಬೆಳೆ ಬಗ್ಗೆ ಅಂದರೆ ನಾವು ಒಂದು ಮೆಕ್ಕೆಜೋಳ ಅಂತ ಹೇಳಿದ್ವಿ, ಸುತ್ತಮುತ್ತ ಏನು ಮೆಕ್ಕೆಜೋಳ ಬೆಳೀತಾರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೆಕ್ಕೆಜೋಳದಲ್ಲಿ ಏನು ಮಾಡೋದು, ಮೊದಲು ನಾವು ಸಂದಿಗ್ಧ ಅಂತ ನಾವು ನೋಡೋಣ. ಒಂದು ನಾವು ಮೊಳಕೆ ಬರೋ ಹಂತದಲ್ಲಿ ಮೊಳಕೆ ಚೆನ್ನಾಗಿ ಬರೋ ಹಾಗೆ ನಾವು ನೀರನ್ನು ಮಾಡೋದು ಅದೊಂದು ಮಾಡಬೇಕು. ನಂತರ ಏನು ಅಂದರೆ ಸಿಲ್ಕಿ ಸ್ಟೇಜ್ ಅಂತ ಹೇಳ್ತೀವಿ, ಅಂದರೆ ಆ ಸ್ಟೇಜಲ್ಲಿ ನಂತರ ಕಾಳು ಕಟ್ಟ ಹಂತದಲ್ಲಿ ಈ ಒಂದು 2 ಅಥವಾ 3 ಹಂತದಲ್ಲಿ ನೀರನ್ನು ಮಾಡಬೇಕು. ಆಮೇಲೆ ರೈತರು ನೀರನ್ನು ಸುಮ್ಮನೆ ನುಗ್ಗಿಸೋ ಬದಲು ರಿಡ್ಜಸ್ ಆ್ಯಂಡ್ ಫರೋಸ್ ಅಂತ ಹೇಳ್ತೀವಿ, ಅಂದರೆ ಬೋದು ಪದ್ಧತಿಯಲ್ಲಿ ನೀರನ್ನು ಮಾಡಬೇಕು. ಬೋದುಗಳು ಸಹ ಭಾಳ ಉದ್ದ ಇರ್ಬೋದು, ಬೋದುಗಳು ಚಿಕ್ಕ ಚಿಕ್ಕ ಬೋದುಗಳನ್ನು ಮಾಡಬೇಕು. ಒಂದು ಬೋದಿನಿಂದ ನಂತರ ಇನ್ನೊಂದು ಬೋದಿಗೆ ನಾವು ನೀರು ಹರಿಸ್ಬೇಕು. ಇದೊಂದು ಪದ್ಧತಿ. ಇಲ್ಲಿ ಏನು ಮಾಡ್ಬೋದು ಅಂದರೆ ಇನ್ನೊಂದು, ಕೆಲವು ಸಾರಿ ಎಲ್ಲ ಸಾಲುಗಳಲ್ಲಿ ನೀರು ಬಿಡೋ ಬದಲು ಈಗ ಎಲ್ಲ ಸಾಲುಗಳನ್ನು ನೀರು ಬಿಡ್ತಾ ಹೋಯಿತು ಅಂದರೆ ನಮಗೆ ನೀರು ಜಾಸ್ತಿ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಮೆಕ್ಕೆಜೋಳಕ್ಕೆ ನಮಗೆ 600-700 mm ನೀರು ಬೇಕಾಗುತ್ತೆ. ಅಂದರೆ ನಾವು ಈ ಕಪ್ಪು ಭೂಮಿ ಆಯಿತು ಅಂದರೆ ನಾವು 15-20 ದಿನಕ್ಕೆ ಒಂದು ನೀರು ಕೊಡ್ತೀವಿ, ಅಥವಾ ನಾವು ಕೆಂಪು ಭೂಮಿ ಆದರೆ 10 ದಿನಕ್ಕೆ ಒಂದ್ಸರಿ ನಾವು ನೀರು ಕೊಡಬೇಕಾಗುತ್ತೆ. ಕೆಲವು ಸಾರಿ ಏನಾಗುತ್ತೆ ಅಂದರೆ ರೈತರಿಗೆ ಸ್ವಲ್ಪ ನೀರಿನ ಕೊರತೆ ಆಗುತ್ತೆ. ಆ ಸಮಯದಲ್ಲಿ ಏನು ಮಾಡ್ಬೋದು, ಎಲ್ಲ ಸಾಲುಗಳು ನೀರು ಬದಲಾಗಿ ಅವರು ಸಾಲು ಬಿಟ್ಟು ಸಾಲು ನೀರು ಮಾಡ್ಬೋದು. ಅಂದರೆ ಒಂದು ಸಾರಿ ನಾವು ಏನು ಮಾಡ್ತೀವಿ, ಒಂದು ಸಾಲಿಗೆ ನಾವು ಏಕೆ ನೀರು ಬಿಡ್ತೀವಿ, ಅದೊಂದು ಸಾಲು ಬಿಟ್ಟು ನಮ್ಮಂತರ ನೆಕ್ಸ್ಟ್ ಇನ್ನೊಂದು ಸಾಲಿಗೆ ನಾವು ನೀರು ಬಿಡೋದು. ಈ ರೀತಿ ನಾವು ಸಾಲು ಬಿಟ್ಟು ಸಾಲು ನೀರು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀರು ನಮಗೆ 35% ನೀರು ನಮಗೆ ಕಡಿಮೆ ಖರ್ಚಾಗುತ್ತೆ. ಇದೊಂದು ಪದ್ಧತಿ ಮಾಡೋದು. ಇದರಿಂದ ಇಳುವರಿ ಏನು ಕಡಿಮೆ ಆಗುತ್ತೆ ಅಂದರೆ ಇಳುವರಿ ಇಲ್ಲಿ ಯಾವುದೇ ಆದಂಥ ಕಡಿಮೆ ಆಗೋದಿಲ್ಲ. ಈ ಪದ್ಧತಿಯಿಂದ ನಮಗೆ ಕಳೆ ಭಾಳಷ್ಟು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ನಮಗೆ ಹಾಕಿದಂಥ ಗೊಬ್ಬರ ಸಹ ಸಮರ್ಪಕವಾಗಿ ಉಳಿತಾಯ ಆಗುತ್ತೆ. ಈ ರೀತಿ ಮೆಕ್ಕೆಜೋಳದಲ್ಲಿ ಮಾಡುವಂಥದ್ದು. ಇದೇ ರೀತಿ ನೀವು ಬೇರೆ ಬೆಳೆಗಳಲ್ಲೂ ಇದೇ ರೀತಿ ಅಂದರೆ ನೀವು ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಮತ್ತೆ ಸೂರ್ಯಕಾಂತಿ ಇರ್ಬೋದು, ದ್ವಿದಳ ಧಾನ್ಯ ಇರ್ಬೋದು, ದ್ವಿದಳ ಧಾನ್ಯದಲ್ಲೂ ಸಹ ಇದೇ ರೀತಿ ಮಾಡಬೇಕು. ದ್ವಿದಳ ಧಾನ್ಯದಲ್ಲಿ ಏನಪ್ಪಾ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಶಾರ್ಟ್ ಡ್ಯೂರೇಷನ್ ಅಂದರೆ ಉದ್ದು ಇರ್ಬೋದು, ಹೆಸರು ಮತ್ತು ಅಲಸಂದೆ ಇಂಥ ಬೆಳೆಗಳಿಗಾದ್ರೆ ನೀರೇನು ಜಾಸ್ತಿ ಏನು ಬೇಕಾಗಲ್ಲ, ನಮಗೆ ಬರೀ ಒಂದು 400 mm ನೀರು ಸಾಕಾಗುತ್ತೆ. ನಾವೇನು ಮಾಡಬೇಕು ಅಂದರೆ ನಾವು ಸಾಮಾನ್ಯವಾಗಿ ಅದು ಕೊಡಬೇಕಾದ್ರೆ ಹೂವಾಡೋ ಸಮಯದಲ್ಲಿ ಆದಷ್ಟು ಕಡಿಮೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೂ ಫಸ್ಟ್ ಆಡಕ್ಕೆ ಶುರುವಾದಾಗ ನಾವು ನೀರನ್ನು ನಿಲ್ಲಿಸ್ಬೇಕು ಅಂತ ಹೇಳ್ತೀವಿ. ಇದೊಂದು ವಿಚಿತ್ರವಾದದ್ದು, ನೀರನ್ನು ನಿಲ್ಲಿಸಬೇಕಾಗ್ತದೆ. ಅವು ನೀರು ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ಸುಮ್ಮನೆ ಬೆಳೆಯೋಕ್ಕೆ ಶುರು ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಅಲಸಂದೆ ನೋಡ್ಬೋದು. ಮೊದಲು ಹೂ ನಮ್ಗೆ ಕಂಡ ತಕ್ಷಣನೇ ನೀರನ್ನು ನಾವು ನಿಲ್ಲಿಸ್ಬೇಕು, ನೀರು ಕೊಡಬಾರ್ದು. ನಂತರ ಹೂ ಬಂದು ಒಂದು 15 ದಿನ ಆದಮೇಲೆ ನಾವು ನೀರನ್ನು ಕೊಡ್ಬೋದು. ಮತ್ತು ಕಾಳು ಕಟ್ಟಂಥದ್ದಲ್ಲಿ ಕಾಯಿ ಕಟ್ಟದಲ್ಲಿ ಅವಾಗ ಅಥವಾ ಬೀಜ ಏನು ಬೆಳೀತದೆ ಅವಾಗ ಕೊಡ್ಬೋದು. ಈ ರೀತಿ ನಾವು ಇದರಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಏನಂದರೆ ನಮಗೆ ಶೇಂಗಾ ಬೆಳೆ ಅಂದರೆ ನಾವು ಏನು ಕಡಲೆಕಾಯಿ ಅಂತ ಹೇಳ್ತೀವಿ, ಕಡಲೆಕಾಯಿ ನೆಲಗಡಲೆ, ಇದರಲ್ಲಿ ಭಾಳಷ್ಟು ಮುಖ್ಯವಾದ ಕೆಲವು ವಿಚಾರ ಇದ್ದಾವೆ, ಅದನ್ನು ನಾನು ಹೇಳ್ತೀನಿ. ಈ ನೆಲಗಡಲೆಯಲ್ಲಿ ಏನಪ್ಪ ಅಂದರೆ ಬೆಳೆಯ ಹಂತದಲ್ಲಿ ಒಂದು ಸಾರಿ ನಾವು ಒಂದು 20 ದಿನದಿಂದ ನೀರು ಕೊಡ್ತೀವಿ ಅಂತ ಇಟ್ಕೊಳ್ಳಿ. ನೀರು ಕೊಟ್ಟಾದಮೇಲೆ ನಾವು ಅವಶ್ಯವಾಗಿ ನಾವು ಹೂ ಬರೋ ಸಮಯ ಅಂದರೆ 40 ದಿನ ಹಂತದಲ್ಲಿ ನಾವು ನೀರನ್ನು ಕೊಡಬಾರ್ದು. ಇದು ಭಾಳ ರೈತರು ತಿಳ್ಕೊಬೇಕು, ಯಾಕಂದರೆ ಅವಾಗೇನಾದರೂ ನೀರು ಕೊಟ್ಟರು ಅಂದರೆ ಅದು ಗಿಡ ಹೂ ಬಿಡೋ ಬದಲಾಗಿ ಗಿಡ ಬೆಳೆಯೋಕ್ಕೆ ಶುರುವಾಗುತ್ತೆ. ಅದರಿಂದ ಆ ಸಮಯದಲ್ಲಿ ನಾವು ನೀರನ್ನು ಕೊಡ್ತಾ ಇದ್ದರೆ ಸ್ವಲ್ಪ ಒಣಗ್ದಂಗಾಗಲಿ, ಸ್ವಲ್ಪ ಬತ್ತಬೇಕು. ಆ ನೀರು ಯಾವಾಗ ಸ್ವಲ್ಪ ಗಿಡ ಬತ್ತಕ್ಕೆ ಶುರುವಾಗುತ್ತೆ ಅವಾಗ ಗಿಡದಲ್ಲಿ ಬರೀ ಹೂ ಬಿಡೋಕ್ಕೆ ಶುರುವಾಗುತ್ತೆ. ನಂತರ ನಾವು 45 ದಿನ ಅಥವಾ 50 ದಿನದಲ್ಲಿ ಅವಶ್ಯಕವಾಗಿ ನೀರು ಕೊಡಬೇಕು. ಅದೇನಪ್ಪ ಅಂದರೆ ನಾವು ಬಾರಂಗಿ ಬರೋದು ಅಂತ ಹೇಳ್ತೀವಿ, ಪೆಗ್ಗಿನಿಸೇಷನ್ ಅಥವಾ ಬಾರಂಗಿ ಬರೋದು. ಯಾಕಂದರೆ ನಾವು ಅವಾಗ ನೀರು ಕೊಡಲಿಲ್ಲ ಅಂದರೆ ನಾವು ಅಂದರೆ ಬಾರಂಗಿಗಳು ಭೂಮಿ ಗಟ್ಟಿ ಇರೋದ್ರಿಂದ ಭೂಮಿ ಒಳಗಡೆ ಹೋಗೋದಿಲ್ಲ. ಆ ಸಮಯದಲ್ಲಿ ನಾವು ನೀರು ಕೊಡೋದ್ರಿಂದ ಆ ಏನು ಬಾರಂಗಿಗಳು ಬರ್ತವೋ ಸಮರ್ಪಕವಾಗಿ ಭೂಮಿ ಒಳಗೆ ಹೋಗ್ತವೆ. ಅಂದರೆ 45-50 ದಿನದಲ್ಲಿ ನೀರು ಕೊಡಬೇಕು, ನಂತರ ಕಾಯಿ ಕಟ್ಟ ಸಮಯದಲ್ಲಿ ಕೊಡಬೇಕು. ಈ ರೀತಿ ನಾವು ಶೇಂಗಾ ಬೆಳೆಗೆ ನಾವು ನೀರನ್ನು ಕೊಡಬೇಕಾಗುತ್ತೆ. ಡಾಕ್ಟ್ರೆ, ಈಗ ನಾವು ನೀರು ಇದ್ದಾಗ ನಾವು ನೀರು ನಿರ್ವಹಣೆ ಮಾಡ್ಬೋದು. ಈಗ ನೀರೇ ಇರಲ್ಲ ಅಥವಾ ಈಗ ಕೇವಲ ಮಳೆ ಆಶ್ರಿತ ನೀರಾಗಿರುತ್ತೆ ಅಥವಾ ಈಗ ನಾವು ಬೋರ್ ನೀರಲ್ಲಿ ನಾವು ಬೆಳೆನ ಬೆಳೆಯಬೇಕಾಗತ್ತೆ, ಈ ಸಂದರ್ಭದಲ್ಲಿ ಯಾವ್ಯಾವ ಥರ ನಿರ್ವಹಣೆ ಮಾಡ್ಕೋಬೇಕು ಡಾಕ್ಟ್ರೆ? ಯಾಕಂದರೆ ಈಗ ನೀರು ಇಲ್ಲದೆ ಯಾವುದು ಬೆಳೆಯನ್ನು ಬೆಳೆಯೋಕ್ಕಾಗಲ್ಲ. ಆದರೆ ಬೆಳೆ ಬೇಕೇ ಬೇಕಲ್ಲ, ಬೆಳೆ ಬೆಳೀಲೇಬೇಕು. ಅದಕ್ಕಾಗಿ ನಾವು ನೀರಿಗೆ ತೀರ ಪ್ರಾಮುಖ್ಯತೆ ಏನು, ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಸ್ಕೊಂಡು ಜಾಸ್ತಿ ಬೆಳೆನ ಅಥವಾ ಬೆಳೆನ ಫಸಲನ್ನು ತೆಗಿಬೇಕು, ಇದ್ರ ಬಗ್ಗೆನೂ ಹೇಳಿ ಡಾಕ್ಟ್ರೆ. ಇದು ಮುಖ್ಯವಾದ ಒಂದು ವಿಚಾರ. ಇಲ್ಲಿ ಮೊದಲನೇದು ಏನಪ್ಪ ಅಂದರೆ ನಾವು ನೀರು ಎಷ್ಟಿದೆ, ನಾವು ನೀರು ಎಷ್ಟು ಕೊಡೋಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬೋರ್ವೆಲ್ ಇದೆ, 2 ಸಾರಿ ನೀರು ಕೊಡೋಕ್ಕೆ ಸಾಧ್ಯನೋ 3 ಸಾರಿ ಕೊಡೋಕ್ಕೆ ಸಾಧ್ಯನೋ. ಅದೇ ರೀತಿ ನಾವು ಈಗ ಡಿಪಾರ್ಟ್ಮೆಂಟ್ ಅವರು ಭಾಳಷ್ಟು ಕೃಷಿ ಹೊಂಡಗಳನ್ನು ಸಹ ಮಾಡಿದ್ದಾರೆ. ಕೃಷಿ ಹೊಂಡದಲ್ಲಿ ನಾವು 2 ಸಾರಿ ನೀರು ಕೊಡೋಕ್ಕೆ ಸಾಧ್ಯ, 2 ಸಾರಿ ಅಥವಾ 3 ಸಾರಿ ನೀರು ಕೊಡೋಕ್ಕೆ ಸಾಧ್ಯ ಇರ್ತದೆ. ಇಂಥದ್ದು ಇವನ್ನೆಲ್ಲ ಸ್ವಲ್ಪ ನಾವು ಅರ್ಥ ಮಾಡಿಕೊಂಡು ಮೊದಲನೇದು ಏನಂದರೆ ನಾವು ಬೆಳೆಯನ್ನು ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ಕೋಬೇಕು. ಅಲ್ಲ, ಈಗ ಪರಂಪರಾಗತವಾಗಿ ಕೆಲವೊಂದು ಕಡೆ ಬೆಳೆ ಅದೇ ಬೆಳೀತಾರೆ, ಭತ್ತ ಈಗ ಮಲೆನಾಡಲ್ಲಿ ಅಥವಾ ಈಗ ಬಯಲು ಸೀಮೆಯಲ್ಲಿ, ಇಲ್ಲಿ ಪ್ರಮುಖವಾಗಿ ಬೆಳೆ ಭತ್ತನೇ ಇದೆ. ಅದು ಭತ್ತ ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಮಳೆಯ ಅಭಾವ ಆಗಿದೆ, ಕೆರೆಗಳು ಕಡಿಮೆ ಆಗಿದ್ದಾವೆ, ಕೆರೆಗಳು ಒಣಗಿ ಹೋಗಿದ್ದಾವೆ. ಈಗ ಬೆಳೆ ಬೆಳೆದಿಲ್ಲ ಅಂದರೆ ಆಗ್ತಾ ಇಲ್ಲ ಅವರಿಗೆ. ಈಗ ಮಳೆ ಪ್ರಮಾಣ, ಮಳೆ ನೀರನ್ನು ಕೂಡ ನೀರು ಹಿಡಿದಿಟ್ಕೊಳ್ಳುವ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಅಥವಾ ಈಗ ಚೆಕ್ ಡ್ಯಾಮು ಅಥವಾ ಹೊಲದ ಪಕ್ಕ ನೀರು ಸಂಗ್ರಹಣೆ ಮಾಡಿಕೊಳ್ಳೋದು, ಈ ಥರ ಕೃತಕವಾಗಿ ಕೂಡ ಕೈ ಹಾಕಿದರೆ ಇನ್ನೂ ಜಾಸ್ತಿ ಬೆಳೆ ಸಿಗಬಹುದೇನೋ, ಅಥವಾ ಏನು ಬೆಳೆಯಕ್ಕೆ ಆಗಲ್ಲ ಅಂತ ಸಂದರ್ಭ ಬಂದರೂ ಬೆಳೆ ಬೆಳಿಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಈಗ ನಾವು ನೋಡ್ತಾ ಇದ್ದೇವೆ. ಹೌದು, ಈಗ ನೀವು ಹೇಳೋ ಪಾಯಿಂಟ್ ಕರೆಕ್ಟು. ಈಗ ನಾವೇನೆಂದರೆ ಈಗ ನಾವು ಏನು ಮಳೆ ಆಶ್ರಿತ ಮಳೆ ಬರ್ತಾ ಇದೆ, ಆ ಮಳೆಯ ನೀರನ್ನು ಹಿಡಿದಿಟ್ಕೊಳ್ಬೇಕು, ಅದೇ ಮಳೆ ಕೊಯ್ಲು ಅಂತ ನಾವು ಅಂತೀವಿ. ಆ ಮಳೆ ಕೊಯ್ಲನ್ನು ಮಾಡಬೇಕು, ಕೃಷಿ ಹೊಂಡಗಳನ್ನು ಮಾಡ್ತೀವಿ. ಕೃಷಿ ಹೊಂಡ ಲೋವರ್ ಪಾಯಿಂಟ್ ಇಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮದೊಂದು 1 ಎಕ್ಟರ್ ಅಥವಾ 2 ಎಕ್ಟರ್ ಭೂಮಿ ಇದೆ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ನಾವೇನು ಒಂದ್ಸರಿ ಮಳೆ ಬಂದಾಗ ನಾವು ನೋಡಿ ಸ್ವಲ್ಪ ಹೋಗಿ ಭೂಮಿಯೆಲ್ಲ ನೋಡಬೇಕು, ಆ ಭೂಮಿಯಲ್ಲಿ ಎಲ್ಲಿ ನೀರು ಬರುತ್ತೆ, ಎಲ್ಲ ನೀರು ಬಂದಿದ್ದು ಒಂದು ಕಡೆ ಯಾವುದೋ ಒಂದು ಪಾಯಿಂಟ್ ಬರ್ತದೆ, ಆ ಪಾಯಿಂಟನ್ನು ಐಡೆಂಟಿಫೈ ಮಾಡಿ ಆ ಪಾಯಿಂಟಲ್ಲಿ ಸಣ್ಣ ಸಣ್ಣ ಹೊಂಡಗಳನ್ನು ತೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಮಾಡ್ಬೋದು. ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಹೊಂಡಗಳನ್ನು ಮಾಡಿದ್ಮೇಲೆ ಹಾಗೆ ಬಿಡದಲೇ ಆ ಹೊಂಡಗಳನ್ನು ಒಂದು ಲೈ ಅಂದರೆ ಪ್ಲಾಸ್ಟಿಕ್ ಶೀಟು ಏನೋ ಹಾಕಬೇಕು, ಅವಾಗೇನಾಗುತ್ತೆ ನೀರು ನಿಂತಿದ್ದು ಅದು ಹಾಗೆ ನಿಂತ್ಕೊಳ್ಳುತ್ತೆ, ನಾವು ಉಪಯೋಗ ಮಾಡ್ಬೋದು. ಈ ನೀರನ್ನು 1 ಸಾರಿ ಅಥವಾ 2 ಸಾರಿ ಆಗಲೇ ಹೇಳ್ದಂಗೆ ಎಷ್ಟು ಸಾರಿ ಬೇಕಾದ್ರೆ ಉಪಯೋಗ ಮಾಡ್ಬೋದು, ಅಂದರೆ ಎಷ್ಟು ನಾವು ಕಲೆಕ್ಟ್ ಮಾಡ್ತೇವೆ ಅದ್ರ ಮೇಲೆ ಬರ್ತದೆ. ಒಂದು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ನಾವು ಆದಷ್ಟು ಭತ್ತವನ್ನು ಬೆಳೆಯೋದು ಬಿಡಬೇಕು. ಇಲ್ಲಪ್ಪ ನಾವು ಭತ್ತನೇ ಬೆಳಿಬೇಕು ಅಂತ ಹೇಳ್ತಾರೆ, ನಮಗೆ ಆಗಲೇ ಒಂದು ಹೇಳಿದಾಗೆ ಏರೋಬಿಕ್ ರೈಸ್ ಅಂತ ಹೇಳ್ತೀವಿ, ಏರೋಬಿಕ್ ರೈಸನ್ನು ನಾವು ಬೆಳಿಬೋದು. ಅಂದರೆ ಇದನ್ನು ನಾವು ರಾಗಿ ಬೆಳೆದಂಗೆ ಜೋಳ ಬೆಳೆದಂಗೆ ನಾವು ಬೆಳ್ಕೋಬೋದಾಗ್ತದೆ. ಅಂಥ ಸಮಯದಲ್ಲಿ ನಾವು ಈ ಬೆಳೆಗಳನ್ನು ನೋಡಬೇಕು, ಸರಿಯಾದಂಥ ಒಂದು ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಬೆಳಿಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯ ಅಂದರೆ ನಾವು ಸಂದಿಗ್ಧ ಹಂತಗಳಲ್ಲಿ ನಾವು ನೀರು ಕೊಡಬೇಕು. ಯಾವ ಸಂದಿಗ್ಧ ಹಂತಗಳು? ಸಾಮಾನ್ಯವಾಗಿ ಸಂದಿಗ್ಧ ಹಂತಗಳು ಅಂತಂದರೆ, ಒಂದು ಯೂಶ್ವಲಿ ಬೆಳವಣಿಗೆ ಹಂತದಲ್ಲಿ ಒಂದಿರುತ್ತೆ, ಎರಡು ಹೂ ಆಗುವ ಸಮಯದಲ್ಲಿ, ಮೂರನೇದು ಏನಪ್ಪ ಅಂದರೆ ಕಾಳು ಕೊಟ್ಟ ಸಮಯದಲ್ಲಿ. ಈ ಹಂತಗಳನ್ನು ನಾವು ನೋಡ್ಕೋಬೇಕು. ನಮಗೆ 3 ನೀರು ಕೊಡೋಕ್ಕೆ ನಮಗೆ ಆಗುತ್ತೆ ಅಂದರೆ ಈ ಸರಿ 3 ಕೊಡೋದು, ಇಲ್ಲಪ್ಪ ನಮ್ಗೆ 2 ನೀರು ಕೊಡೋಕ್ಕೆ ಸಾಧ್ಯ ಐತೆ ಅಂದರೆ ನಾವೇನು ಮಾಡಬೇಕು, ಹೂ ಆಡುವ ಸಮಯ ಮತ್ತು ಕಾಳು ಕಟ್ಟೆ ಸಮಯದಲ್ಲಿ ಕೊಡಬೇಕು. ಇಲ್ಲಪ್ಪ ನಮ್ಗೆ ಒಂದೇ 1 ನೀರು ಕೊಡೋ ಅಂದರೆ ಹೂ ಆಡೋ ಸಮಯದಲ್ಲಿ ಕೊಡಬೇಕು. ಈ ರೀತಿ ನಾವು ಮಾಡಬೇಕಾಗುತ್ತೆ. ಇದೊಂದು ಪಾಯಿಂಟು. ಸೆಕೆಂಡ್ ಇನ್ನೊಂದೇನು ಅಂದರೆ, ಆದಷ್ಟು ಮಳೆ ನೀರು ಅಥವಾ ಬಿತ್ತಾದ ಮೇಲೆ ಈ ನೀರನ್ನ ಆದಷ್ಟು ಯಾವ ರೀತಿ ಅದನ್ನ ಭೂಮಿಯಲ್ಲಿ ಹಿಂಗುತ್ತೆ ಅಂತ ನೋಡ್ಕೋಬೇಕು. ನಾವು ಹೇಳಿದಂಗೆ ನಾವು ಸೂರ್ಯಕಾಂತಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಇಂಥ ಬೆಳೆಗಳನ್ನ ನಾವು ಬೆಳೆದಾಗ ಅದು 2 ಸಾಲಿನ ಮಧ್ಯೆ ಅಚ್ಚಾದನೆ ಅಂತ ನಾವು ಮಾಡ್ತೀವಿ. ಅಂದರೆ ಅದ್ರಲ್ಲಿ ಕೆಲವು ನೋಡಿರ್ಬೇಕು, ಪ್ಲಾಸ್ಟಿಕ್ ಶೀಟ್ಗಳು ಹಾಕ್ತಾರೆ, ಇಲ್ಲ ನಾವು ಪ್ಲಾಸ್ಟಿಕ್ ಶೀಟ್ ಭಾಳಷ್ಟು ಖರ್ಚು ಬರ್ತವೆ. ಅಂದರೆ ನಾವು ಹಾರ್ಟಿಕಲ್ಚರ್ ಕ್ರಾಪ್ಸ್, ಈಗ ಟೊಮೆಟೊ ಬೆಳಿತೀವಿ, ಬದನೆ ಬೆಳಿತೀವಿ, ಈ ರೀತಿ ಬೆಳೆದಾಗ ನಾವು ಅದನ್ನು ಹಾಕೋಬೋದು. ಇಲ್ಲ ನಾವು ಏನು ಮೆಕ್ಕೆಜೋಳ ಬೆಳಿತೀವಿ, ಸೂರ್ಯಕಾಂತಿ ಬೆಳಿ, ಇಂಥ ಸಮಯದ ನಾವೇನು ಮಾಡ್ಬೋದು ಅಂದರೆ ನಮಗೇನು ಬೆಳೆ ಬೆಳೆ ಉಳಿಕೆ ಸಿಗುತ್ತದಲ್ಲ ಅಂದರೆ ರೆಸಿಡ್ಯೂ ಅಂತ ಹೇಳ್ತೀವಿ, ಆ ಬೆಳೆ ರೆಸಿಡ್ಯೂ ಏನು ಮಾಡೋದು 2 ಸಾಲ ಮಧ್ಯದಲ್ಲಿ ಹಾಕಬೇಕು. ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿಯಿಂದ ಏನು ನೀರು ಆವಿಯಾಗಿ ಹೋಗುತ್ತೆ ಆ ಆವಿಯಾಗೋದನ್ನು ನಾವು ತಡೆಗಟ್ಬೋದು. ಈ ರೀತಿ ನಾವು ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಅಷ್ಟೇ ಅಲ್ಲದೆ ಏನು ಅಂದರೆ ಕೆಲವು ಗ್ರೋತ್ ರೆಗ್ಯುಲೇಟರ್ಸ್ ಅಂಥವು ನಾವು ಉಪಯೋಗ ಮಾಡಿ ಕೆಲವು ನಾವು ಏನು ನೀರು ಉಪಯೋಗ ಮಾಡ್ತೀವೋ ಸದುಪಯೋಗ ಮಾಡ್ಕೊಳ್ಳೋದು ಒಳ್ಳೇದು. ನಮಗೆ ರಾಯಚೂರು ಯೂನಿವರ್ಸಿಟಿಯಲ್ಲಿ ಅಥವಾ ಕೆಲವು ಕಡೆ ಏನಾದ್ರೆ ನಮಗೆ ಪ್ಲಾನೋಫಿಕ್ಸ್ ಅಂತ ಸಿಗ್ತದೆ, ನಿಮ್ಗೆ ಗೊತ್ತಿರ್ಬೋದು. ಪ್ಲಾನೋಫಿಕ್ಸನ್ನು ಹೂ ಆಡೋ ಸಮಯದಲ್ಲಿ ಮೊದಲನೇ ಹೂ ಸಮಯದಲ್ಲಿ ಒಂದು ಸಾರಿ, 15 ದಿನಕ್ಕೆ ಒಂದು ಸಾರಿ, ಒಂದು 2 ಸಾರಿ ನಾವು ಉಪಯೋಗ ಮಾಡೋದ್ರಿಂದ ಹೂ ಜಾಸ್ತಿ ಆಗುತ್ತೆ, ಪ್ಲಾನೋಫಿಕ್ಸ್ ಅಂತ ಸಿಗುತ್ತೆ. ಅದು 1/2 ml 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಬೇಕು. ಇದೊಂದು. ಇನ್ನೊಂದೇನಪ್ಪ ಅಂದರೆ ಕೆಲವು ಸಾರಿ ನಮಗೆ ಗೊತ್ತಿರೋದು ನಾವು ಇದು ಬೆಳೆ ತೊಗರಿ ಬೆಳೆಯೋದು, ಸೋಯಾ ಅವರೇ ಬೆಳೆಯೋದು, ಇಂಥವಕ್ಕೆ ಅಥವಾ ಬೇರೆ ಬೆಳೆಗಳು ಬೆಳೆಯೋದ್ರಿಂದ ನಮಗೆ ಪಲ್ಸ್ ಮ್ಯಾಜಿಕ್ ಅಂತ ಸಿಗುತ್ತೆ. ಅಂದರೆ ನಮಗೆ ಗುಲ್ಬರ್ಗಾದಲ್ಲಿ ಆ ಕಡೆ ಎಲ್ಲ ಸಿಗ್ತಾ ಇದೆ. ಅದನ್ನು ಹೊಡೆಯೋದ್ರಿಂದ ಏನಾಗುತ್ತೆ ಅಂದರೆ ಹೂ ಜಾಸ್ತಿ ಆಗುತ್ತೆ. ಅದನ್ನು 2 ಸಾರಿ, ಒಂದು ಹೂ ಮೊದಲನೇ ಹೂ ಬಂದಾಗ, ನಂತರ ಒಂದು ಸಾರಿ, ಈ ರೀತಿ 2 ಸಾರಿ ಹೊಡೆಯೋದ್ರಿಂದ ಹೂ ಜಾಸ್ತಿ ಆಗುತ್ತೆ. ಅಂದರೆ ನಾವು ನೀರಿನಿಂದ ಸದುಪಯೋಗ ಆಗುತ್ತೆ. ಈ ರೀತಿ ನಾವು ಮಾಡೋದು ನಾವು ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಗೊಬ್ಬರ ನಿರ್ವಹಣೆ ಭಾಳ ಇಂಪಾರ್ಟೆಂಟ್. ಈ ಡ್ರೈಲ್ಯಾಂಡಲ್ಲಿ ಸರಿಯಾಗಿ ಉಪಯೋಗ ಆಗಬೇಕು ಅಂದರೆ ನಮಗೆ ಪೊಟ್ಯಾಷಿಯಂ ಗೊತ್ತಿದೆ, ಮ್ಯೂರೇಟ್ ಆಫ್ ಪೊಟ್ಯಾಷಿಯಂ ಅಂತ ಏನು ಸಿಗುತ್ತೆ, ಮ್ಯೂರೇಟ್ ಆಫ್ ಪೊಟ್ಯಾಷಿಯನ್ನ ಬಿತ್ತನೆ ಸಮಯದಲ್ಲಿ ಒಂದು 25 kg ಎಕರೆಗೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ನಮಗೆ ನೀರನ್ನು ಅದು ಸದುಪಯೋಗ ಆಗೋವಂಥದ್ದು ಆಗುತ್ತೆ. ಅದರಿಂದ ಮ್ಯೂರೇಟ್ ಆಫ್ ಪೊಟ್ಯಾಷಿಯಂ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಗಿಡದಲ್ಲಿ ಬೇರುಗಳಿಗೆ ಮ್ಯೂರೇಟ್ ಆಫ್ ಪೊಟ್ಯಾಷಿಯಂ ಹೇಳ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ. ಅದೇ ಸೂಪರ್ ಫಾಸ್ಫೇಟನ್ನು ಸ್ವಲ್ಪ ಸರಿಯಾಗಿ ಬೇರಿಗೆ ಸಿಗಂಗೆ ಹಾಕಿದ್ರೆ ಬೇರು ನಮಗೆ ಚೆನ್ನಾಗಿ ಬರ್ತದೆ. ಈ ರೀತಿ ಗೊಬ್ಬರವನ್ನು ಅಂದರೆ ಸಾರಜನಕವನ್ನು ಹೆಚ್ಚು ಬರೇ ಬಳಕೆ ಮಾಡಿದ್ರೆ, ರಂಜಕ ಮತ್ತು ಪೊಟ್ಯಾಷಿಯನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದ್ರಿಂದ ನಮಗೆ ಗಿಡಗಳು ಬೇರು ಚೆನ್ನಾಗಿ ಬೆಳೆದು ನಮಗೆ ಬೆಳೆ ಸುದೃಢವಾಗಿ ಬೆಳೆದು ನೀರನ್ನು ಇಲ್ಲದೇ ಇದ್ರೂ ಸಹ ನಿಂತ್ಕೊಳ್ಳೋಂಥ ಅಥವಾ ಇಳುವರಿ ಕೊಡುವಂಥ ಒಂದು ಪ್ರಮೇಯ ಬರುತ್ತೆ. ಈ ರೀತಿಯಾಗಿ ನಾವು ಕೆಲವು ಮಾಡಿಫಿಕೇಶನ್ ಅಂದರೆ ಬದಲಾವಣೆಗಳನ್ನು ನಮ್ಮ ಸಮಯೋಚಿತವಾಗಿ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳಬಯಸ್ತೇನೆ. ತುಂಬ ಸಂತೋಷ ಡಾಕ್ಟರ್ ಚನ್ನಬಸವಣ್ಣ ಸರ್ ಅವರೇ. ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತ ಬಾಂಧವರು ನೀರು ನಿರ್ವಹಣೆ, ವಾಟರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದ್ರ ಕುರಿತು ತುಂಬ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ, ಅವರು ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ಬಸವಣ್ಣ ಅವರಿಂದ ಪಡ್ಕೋಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ. ನನ್ನ ಸಂಪರ್ಕ ಸಂಖ್ಯೆ ಬಂದು 8660519943. ಮತ್ತೊಂದು ಸಾರಿ ಹೇಳ್ತೀನಿ, 8660519943. ಈ ಸಂಖ್ಯೆಗೆ ತಾವು ಯಾವಾಗ ಬೇಕಾದ್ರೂ ಫೋನ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಇನ್ನೊಮ್ಮೆ ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿಯವರೆಗೆ ನೀರು ನಿರ್ವಹಣೆ ಈ ಕುರಿತಂತೆ ಡಾಕ್ಟರ್ ಚನ್ನಬಸಪ್ಪ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಿ. ಇನ್ನೀಗ ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಳಬಾಗಿಲು ತಾಲೂಕು ಕವತನಹಳ್ಳಿಯ ಎಂ ಗೌರಮ್ಮ ಹಾಗೂ ಸಂಗಡಿಗರಿಂದ ಜನಪದ ಸಂಗೀತವನ್ನು ಕೇಳೋಣ. ಕಲ್ಯಾಣವೆನ್ನಿರಿ ಶ್ರೀರಾಮಚಂದ್ರಗೆ, ಕಲ್ಯಾಣವೆನ್ನಿ ಜನರೆಲ್ಲ, ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಕಲ್ಯಾಣವೆನ್ನಿರಿ ಶ್ರೀರಾಮಚಂದ್ರಗೆ, ಕಲ್ಯಾಣವೆನ್ನಿ ಜನರೆಲ್ಲ, ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಅಂದಳ ಸಾಕ್ಷಿ ಅಂದಳದ ಗೊನೆ ಸಾಕ್ಷಿ, ಅಂದಳದಲ್ಲಿರುವ ಜನ ಸಾಕ್ಷಿ, ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಅಂದಳದಲ್ಲಿರುವ ಜನ ಸಾಕ್ಷಿ ಮಧುವಣ್ಣ, ನೀ ಸಾಕ್ಷಿ ನಮ್ಮ ಮಗಳಿಗೆ, ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಚಪ್ಪರ ಸಾಕ್ಷಿ ಚಪ್ಪರದ ಕೊನೆ ಸಾಕ್ಷಿ, ಕಲ್ಯಾಣ ಕಲ್ಯಾಣವೇ ರಾಮ ಕಲ್ಯಾಣವೇ ನ್ಯಾಲೆ ಮೈಸೂರ ಮಧುಗದ ಕೆರೆ ನೀರು ರಾಮರ ಕೈದರೆ ಬರಬೇಕು ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ ಕಲ್ಯಾಣವೇ ನಮಗೆ ಸೋ ಎಂದಿರೇ ಸೋಬಾನ ಬಂದಿರೆ ಬಾಡಿತು ತೋಳನಾಗ್ಲ ಮಾಲೆ ಒಣಗೇತ ತಡದ ಬಗಲೋ ಬಿಡೆ ನಮಗೆ ಸೋ ಎಂದಿರೇ ಸೋಬಾನ ಬಂದಿರೇ ಸೋ ಎಂದಿರೇ ಸೋಬಾನ ಬಂದಿರೇ ಸ್ವಾಮಿ ಹುಟ್ಟಲಿ ನಾರಿ ಮಕ ಬಾಡಲಿ ನಾರಿ ಮಕ ಬಾಡಲಿ ತೋಳ್ಮ್ಯಾಗ್ಲ ಮಾಲೆ ಒಣಗಲಿ ಬಾಳೆ ತೋಪೆ ಆದೆ ಬಾಗೋರ್ಗುತ್ತಿ ಕೊಟ್ಟೆನೋ ಕುದುರೆ ಮಾರಿ ಕೊಟ್ಟೆನೋ ಕುದುರೆಗೆ